ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ 6:51 ಈಗ ದೇಶಭಕ್ತಿ ಗೀತೆಗಳು. ಮೊದಲಿಗೆ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ ರಚನೆಯ ದೇಶಭಕ್ತಿ ಗೀತೆ ವೃಂದಗಾನದಲ್ಲಿ. ನಮೋ ದೇವಿ ನಮೋ ತಾಯಿ ಕನ್ನಡ ಭುವನೇಶ್ವರಿ, ನಮ್ಮ ಭಾಗ್ಯಗಳನ್ನು ಬೆಳೆಸಿ ಕಲಗೇ ರಾಜೇಶ್ವರಿ, ನಮ್ಮ ಭಾಗ್ಯಗಳನ್ನು ಬೆಳೆಸಿ ಕಲಗೇ ರಾಜೇಶ್ವರಿ. ನಮೋ ದೇವಿ ನಮೋ ತಾಯಿ ಕನ್ನಡ ಭುವನೇಶ್ವರಿ. ಭದ್ರೆ ಕಾವೇರಿಯ ಅಮೃತ ಧಾರೆ ಹರಿಸಿ, ಈಗ ಭದ್ರೆ ಕಾವೇರಿಯ ಅಮೃತ ಧಾರೆ ಹರಿಸಿ, ಜೋಗ ಗಗನ ತುಕ್ಕಿಗಳಲ್ಲಿ ಬೆಳಕಿನ ಗಣಿ ತೆರೆಸಿ, ಶ್ರೀಗಂಧದ ವನಗಳಿಂದ ಪರಿಮಳಗಳ ಕರೆಸಿ, ಶ್ರೀಗಂಧದ ವನಗಳಿಂದ ಪರಿಮಳಗಳ ಕರೆಸಿ, ಕಲಗುವೆ ನೀ ಮಕ್ಕಳನ್ನು ಪ್ರೀತಿಯಿಂದ ಹರಸಿ, ಕಲಗುವೆ ನೀ ಮಕ್ಕಳನ್ನು ಪ್ರೀತಿಯಿಂದ ಹರಸಿ. ನಮೋ ದೇವಿ ನಮೋ ತಾಯಿ ಕನ್ನಡ ಭುವನೇಶ್ವರಿ. ಕೌಶಲ್ಯಗೆ ಬೇಲೂರಿನ ದಿವ್ಯ ಕಲಾ ಸಮ್ಮಟ, ನಿನ್ನ ಭವ್ಯ ಕಲ್ಪನೆಗೆ ಸಾಕಿ ಮಹಾಗೊಮ್ಮಟ, ಕೌಶಲ್ಯಗೆ ಬೇಲೂರಿನ ದಿವ್ಯ ಕಲಾ ಸಮ್ಮಟ, ಪಂಪ ಬಸವನಾರಣಪ್ಪನಿದ ಕಾವ್ಯ ಚಿತ್ರ, ಪಂಪ ಬಸವನಾರಣಪ್ಪನಿದ ಕಾವ್ಯ ಚಿತ್ರ. ಸಾರುತ್ತಿವೆ ದೇಶಕ್ಕೆ ನೀ ಎಂಬ ಸತ್ಯ, ಸಾರುತ್ತಿವೆ ದೇಶಕ್ಕೆ ನೀ ಹಿರಿಯಳೆಂಬ ಸತ್ಯ, ಹಿರಿಯಳೆಂಬ ಸತ್ಯ. ಅರೇ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರನ್ನು ತುಂಬಿದೆ, ಇದನ್ನು ಹಾಗೆ ಮಾಡಿರುವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಈಗ ಕೆ ಯುವರಾಜ್ ಹಾಡಿರುವ ದೇಶಭಕ್ತಿ ಗೀತೆ.